ಇದರಲ್ಲಿ ನಾವು ಜಾನುವಾರುಗಳ ಆರೋಗ್ಯ, ಜಾನುವಾರುಗಳಂದರೆ ದನ, ಆಡು, ಕೋಳಿ, ಹಂದಿ, ಹಾಗೆ ಸಾಕು ಪ್ರಾಣಿಗಳು, ನಾಯಿ, ಬೆಕ್ಕು, ಇತರ ಪ್ರಾಣಿಗಳು ಬರ್ತವೆ. ಹಾಗೆ ಜಾನುವಾರುಗಳಿಗೆ ನಾವು ಈ ಲಸಿಕಾ ಕಾರ್ಯಕ್ರಮಗಳು, ಪಶುವೈದ್ಯಕೀಯ ಸೇವೆ ಅನ್ನುವ ರೀತಿಯಲ್ಲಿ ನಾವು ಕೊಡ್ತಾ ಇದ್ದೇವೆ. ಇನ್ನೊಂದು ನಮ್ಮ ಇಲಾಖೆಯ ಬಹುಮುಖ್ಯ ಅಂಗ ಅಂದರೆ ಹೇಳಿದರೆ ಅದು ಪಶುಪಾಲನೆ. ಅದಕ್ಕೆ ನಾವು ಪಶು ಸಂಗೋಪನೆ ಅಂತ ಕೂಡ ಹೇಳ್ತಾ ಇವೆ. ಅದನ್ನು ಇಂಗ್ಲೀಷಲ್ಲಿ ಅನಿಮಲ್ ಹಸ್ಬೆಂಡ್ರಿ ಅಂತ ನಾವು ಹೇಳ್ತೇವೆ. ಈ ಒಂದು ಅಂಗದ ಉದ್ದೇಶ ಅಂತ ಹೇಳಿದರೆ ನಮ್ಮ ರೈತರಲ್ಲಿ ಜಾನುವಾರುಗಳ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂಥದ್ದು, ಅರಿವು ಮೂಡಿಸುವಂಥದ್ದು, ಜಾನುವಾರುಗಳ ಸಂರಕ್ಷಣೆ ಅಂದರೆ ನಾವು ಜಾನುವಾರುಗಳು ಸಂತತಿ ನಶಿಸಿ ಹೋಗದ ಹಾಗೆ ನಾವು ಅದನ್ನು ಕಾಪಾಡುವಂಥ ಒಂದು ಮಾಹಿತಿ ನಾವು ರೈತರಿಗೆ ಕೊಡ್ತೇವೆ. ಜಾನುವಾರು ಸಾಕಣೆಯಲ್ಲಿ ಲಾಭದಾಯಕ ಹೇಗೆ, ವೈಜ್ಞಾನಿಕ ಹೈನುಗಾರಿಕೆ ಹೇಗೆ ಮಾಡಬೇಕು ಅನ್ನುವ ಎಲ್ಲ ನಿಟ್ಟಿನಲ್ಲಿ ರೈತರಿಗೆ ತರಬೇತಿಯನ್ನು ಕೂಡ ನಾವು ಈ ಒಂದು ವಿಸ್ತರಣಾ ಕಾರ್ಯಕ್ರಮದಲ್ಲಿ ನಾವು ಮಾಡ್ತಾ ಇದ್ದೇವೆ. ಹಾಗೆ ರೈತರನ್ನು ಜಾನುವಾರು ಸಾಕಣೆಯಲ್ಲಿ ಉತ್ತೇಜನ ಕೊಡುವಂಥ ಅಂಶವಾಗಿ ಆ ಗ್ರಾಮ ಗ್ರಾಮಗಳಲ್ಲಿ ನಾವು ಈ ಜಾನುವಾರು ಹಾಲು ಕರೆಯುವ ಸ್ಪರ್ಧೆ, ಹಾಗೆ ಮಿಶ್ರತಳಿ ಕರು ಸಾಕಣೆ ಅಂತ ಹಲವು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇರ್ತೇವೆ. ಇದು ನಮ್ಮ ವಿಸ್ತರಣಾ ಚಟುವಟಿಕೆ. ಇನ್ನೊಂದು ನಾವು ಪಶುವೈದ್ಯಕೀಯ ಸೇವೆ ಹೇಳಿದಾಗೆ ಸರಿ, ಈಗ ಇತ್ತೀಚೆಗೆ ತಾನೇ ನಡೀತಾ ಇದ್ದಿರಬಹುದು ಜಾನುವಾರು ಗಣತಿಯನ್ನು ಮಾಡ್ತಾ ಇರುವಂಥ ಒಂದು ಇದಿದೆ, ಅದು ಎಲ್ಲಿಯವರೆಗೆ ನಡೀತಾ ಇದೆ ಸರ್? ಅದರ ಉದ್ದೇಶಗಳ ಬಗ್ಗೆ ಸ್ವಲ್ಪ ಹೇಳಿ ಸರ್. ಜಾನುವಾರು ಗಣತಿ ಪ್ರತಿ 5 ವರ್ಷಕ್ಕೊಮ್ಮೆ ನಮ್ಮ ದೇಶದಲ್ಲಿ ನಾವು ಏಕಕಾಲದಲ್ಲಿ ಆಗ್ತಾ ಇದೆ. ಈಗಾಗಲೇ 2019 ಅಂದರೆ 20ನೇ ಜಾನುವಾರು ಗಣತಿಯನ್ನು ನಾವು ಮುಗಿಸಿದ್ದೇವೆ. ಅಂದರೆ 1919 ಸತತವಾಗಿ 100 ವರ್ಷ ಅಂದರೆ 20 ಜಾನುವಾರು ಗಣತಿಯನ್ನು ನಾವು ಈಗಾಗಲೇ ಈ ಹಿಂದೆ ಕೈಗೊಂಡಿದ್ದೇವೆ. ಈಗ 21ನೇ ಜಾನುವಾರು ಗಣತಿ 2024 ನಾವು ಅಕ್ಟೋಬರ್ ತಿಂಗಳಲ್ಲಿ ಪ್ರಾರಂಭ ಮಾಡಿದ್ದೇವೆ. ಈಗ ಅದು ತಾಂತ್ರಿಕ ದೋಷದಿಂದಾಗಿ ನವೆಂಬರ್ ತಿಂಗಳಲ್ಲಿ ನಾವು ಅದನ್ನು ಕೈಗೊತ್ತಿಕೊಳ್ಳಿಕ್ಕೆ ಸಾಧ್ಯ ಆಯಿತು. ಈಗ ನಾವು 31 ಒಳಗೆ ಈ ಒಂದು ಜಾನುವಾರು ಗಣತಿ ಕಾರ್ಯವನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸಿ ನಾವು ಸರ್ಕಾರಕ್ಕೆ ನಮ್ಮ ಮಾಹಿತಿಯನ್ನು ನಾವು ಕೊಡ್ತೇವೆ. ಈ ಜಾನುವಾರು ಗಣತಿ ನಾವು ಮಾಡೋ ಉದ್ದೇಶ ಏಕೆಂತ ಹೇಳಿದರೆ ಯಾವುದೇ ಸರ್ಕಾರ ಇರಬಹುದು, ನಮ್ಮ ಇಲಾಖೆಗೆ ಯಾವುದೇ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ರೂಪಿಸುವಾಗ ನಮಗೆ ಸಂಖ್ಯೆಗಳು ಭಾಳ ಮುಖ್ಯ ಪಾತ್ರ ಅನ್ನಿಸ್ತದೆ. ಆದ್ದರಿಂದ ಈ ಸರ್ಕಾರದ ಯೋಜನೆಗಳಿಗೋಸ್ಕರ ಮತ್ತು ಮುಂದಿನ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ನಾವು ಈ ಜಾನುವಾರು ಕ್ಷೇತ್ರದಲ್ಲಿ ಯಾವ ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವನ್ನು ಆ ಒಂದು ನಿಟ್ಟಿನಲ್ಲಿ ಈ ಒಂದು ಜಾನುವಾರು ಗಣತಿಯನ್ನು ನಾವು ಮಾಡ್ತಾ ಇದ್ದೇವೆ. ನಿಮ್ಮ ಕಳೆದ ಒಂದು 5 ಒಂದು ಸಂಖ್ಯೆಗಳನ್ನು ನೋಡಿದರೆ ಮುಖ್ಯವಾಗಿ ನಮ್ಮ ಜಾನುವಾರುಗಳು ಅಂತ ಹೇಳಿದರೆ ನಮ್ಮ ದನಗಳಿರ್ಬೋದು ಅಥವಾ ಬೇರೆ ಸಾಕುವಂಥ ಹಂದಿಗಳಿರ್ಬೋದು ಅಥವಾ ಆಡು ಮೇಕೆ ಇದಿರಬಹುದು ಅಥವಾ ಮೊಲ ಇರ್ಬೋದು ಅಥವಾ ಕುರಿ ಮತ್ತು ನಮ್ಮ ಪಕ್ಷಿಗಳಾದಂತಹ ಕೋಳಿ ಇರ್ಬೋದು ಅಥವಾ ಹೊಸ ಹೊಸ ತಳಿಗಳನ್ನು ಸಾಕ್ತಾ ಇರ್ಬೋದು. ಒಟ್ಟಾರೆಯಾಗಿ ನಿಮ್ಮ ಇಲಾಖೆಯ ಒಂದು ಯೋಜನೆಯ ಪ್ರಕಾರ ಅಂಕಿಅಂಶಗಳ ಪ್ರಕಾರ ಯಾವ ಜಾನುವಾರುಗಳ ಸಾಕಣೆಯಲ್ಲಿ ಕಡಿಮೆಯಾಗಿದೆ ಮತ್ತು ಯಾವುದರಲ್ಲಿ ಜಾಸ್ತಿ ಆಗ್ತಾ ಇದೆ ಸರ್? ಈಗಾಗಲೇ ಒಂದು ಜಾನುವಾರು ಗಣತಿ ನಡೆಯುವ ಸಂದರ್ಭದಲ್ಲಿ ತಾವು ಈ ಪ್ರಶ್ನೆ ಕೇಳಿದ್ದೀರಿ. ಈಗ ನಾವು ಕಳೆದ ಒಂದು 3-4 ಸಾಲಿನ ಜಾನುವಾರು ಗಣತಿಯನ್ನು ನಾವು ಅಂದರೆ 18, 19, 20 ಜಾನುವಾರು ಗಣತಿಯ ಒಂದು ನಾವು ಅಂಕಿಅಂಶಗಳನ್ನು ಗಣನೆಗೆ ತೆಗೆದುಕೊಂಡಾಗ ಜಾನುವಾರುಗಳ ಸಂಖ್ಯೆ ಇಳಿಮುಖವಾಗಿದೆ. ದನ ಮತ್ತು ಎಮ್ಮೆ ಇದರ ಸಂಖ್ಯೆ ಇಳಿಮುಖ ಆಗಿದೆ. ಕಾರಣಗಳು ಇದಕ್ಕೆ ಭಾಳಷ್ಟು ಇದ್ದಾವೆ. ನಮ್ಮಲ್ಲಿ ಒಂದು ಸಮಸ್ಯೆ ಅಂತ ಹೇಳಿದರೆ ಜಾಗದ ಕೊರತೆ. ನಮ್ಮಲ್ಲಿ ಈ ಅವಿಭಕ್ತ ಕುಟುಂಬದ ಕಲ್ಪನೆ ಕಡಿಮೆ ಆಗಿದೆ. ಈಗ ಪ್ರತಿಯೊಬ್ಬರಿಗೂ ಕಡಿಮೆ ಜಾಗ ಸ್ಥಳಾವಕಾಶ ಇದೆ. ಜಾನುವಾರು ಸಾಕಲಿಕ್ಕೆ ಬೇಕಂತ ಹೇಳಿದರೆ ಅವರು ಹುಲ್ಲು ಬೆಳೆಸಬೇಕಾಗತ್ತೆ. ಈ ಹುಲ್ಲು ಬೆಳೆಸಲಿಕ್ಕೂ ಕೂಡ ಜಾಗದ ಕೊರತೆ ಉಂಟಾಗಿದೆ. ಹಾಗೆ ನಿಮಗೆ ತಿಳಿದಿರುವ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಈ ಒಂದು ಲೇಬರ್ ಕೆಲಸಗಾರರ ಕೊರತೆ ಇದೆ. ಇಲ್ಲಿ ಕೆಲಸಗಾರರಿಗೆ ನಾವು ಬೇರೆ ಜಿಲ್ಲೆಯಿಂದ ಆಶ್ರಯಿಸಿಕೊಳ್ಬೇಕಾಗಿದೆ. ಹಾಗೆ ಬೇರೆ ಜಿಲ್ಲೆಯಿಂದ ಬಂದಂಥ ಕೆಲಸಗಾರರಿಗೆ ಜಾನುವಾರು ಸಾಕುವಂಥ ಬಗ್ಗೆ ಕೆಲವು ಅನುಭವಗಳು ಕಡಿಮೆ ಇರ್ತದೆ. ನಮ್ಮ ಜಿಲ್ಲೆಯಲ್ಲಿರುವ ಕೆಲಸಗಾರರಿಗೆ ಅವರ ವೇತನ ಭಾಳಷ್ಟು ಅಧಿಕ ಇರ್ತದೆ. ಹಾಗಾಗಿ ಜಾನುವಾರು ಸಾಕಣೆಯಲ್ಲಿ ಅತ್ಯಧಿಕ ಒಂದು ಸಂಬಳವನ್ನು ಕೊಟ್ಟು ಸಾಕಲಿಕ್ಕೆ ಇದು ಭಾಳ ಕಷ್ಟ ಆಗ್ತದೆ. ಆದಾಗಿಯೂ ಕೂಡ ನಮ್ಮಲ್ಲಿ ಯುವ ಜನರು ಏನು ಇವತ್ತು ನಮ್ಮ ಯಂಗ್ ಜನ್ರೇಷನ್ ಅಂತ ಏನು ಹೇಳ್ತೇವೆ ಅವರು ಯಾರು ಜಾನುವಾರು ಸಾಕಣೆಗೆ ಆಸಕ್ತಿ ತೋರಿಸ್ತಾ ಇಲ್ಲ. ಎಲ್ಲರೂ ಉದ್ಯೋಗಕ್ಕಾಗಿ ಬೇರೆ ಪರ ಊರಿಗೆ ಹೋಗಿರ್ತಾರೆ. ಮನೆಯಲ್ಲಿ ಅವರ ವೃದ್ಧ ತಂದೆ ತಾಯಿಗಳು ಮಾತ್ರ ಇಲ್ಲಿ ಉಳ್ಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ಜಾನುವಾರು ಸಾಕಲಿಕ್ಕೆ ಕಷ್ಟ ಆಗ್ತಾ ಇದೆ. ಹಾಗೆ ತಮ್ಮ ಮಕ್ಕಳು ಕೂಡ ಹೇಳ್ತಾ ಇದ್ದಾರೆ ತಂದೆ ತಾಯಿಗಳಿಗೆ, ಬೇಡ ನೀವು ಸಾಕೋದು ಬೇಡ, ನಮ್ಮ ಖರ್ಚಿಗೆ ನಾವು ಕೊಡ್ತೇವೆ, ಆದ್ದರಿಂದ ನೀವು ಆರಾಮವಾಗಿ ನಿಮ್ಮ ಊರಿನಲ್ಲಿ ಇರಿ ಅಂತ ಹೇಳ್ತಾರೆ. ಆದರೂ ಕೂಡ ಕೆಲವರಿಗೆ ಅದು ಬಿಡಲಾರದ ನಂಟಿರ್ತದೆ, ಮತ್ತು ಕೃಷಿಗೆ ಪೂರಕ, ಹಾಗಾಗಿ ಕೆಲವರು ಅನಿವಾರ್ಯವಾಗಿ ಇವತ್ತು ಜನ ಸಾಕ್ತಾ ಇದ್ದಾರೆ. ಮತ್ತು ನಮ್ಮಲ್ಲಿ ಇನ್ನೊಂದು ಸಮಸ್ಯೆ, ಉತ್ಪಾದನಾ ವೆಚ್ಚ. ಬೇರೆ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದಾಗ ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಬಗ್ಗೆ ನಾನು ಹೇಳ್ತೇನೆ. ನಮ್ಮಲ್ಲಿ ಉತ್ಪಾದನೆ ವೆಚ್ಚ ಜಾಸ್ತಿ. ಯಾಕಂತ ಹೇಳಿದರೆ, ನಿಮಗೊಂದು ಸಣ್ಣ ಮಾಹಿತಿ ಕೊಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಇಡೀ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಪಶು ಆಹಾರ ಮಾರಾಟವಾಗುವ ಜಿಲ್ಲೆ ಅಂದರೆ ಅದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ. ಅಂದರೆ ನಾವು ನಮ್ಮ ಜಾನುವಾರುಗಳಿಗೆ ಹೆಚ್ಚು ಈ ಒಂದು ಸಮತೋಲನ ಪಶು ಆಹಾರ, ಅದಕ್ಕೆ ನಾವು ಸಾಮಾನ್ಯವಾಗಿ ಓಕೆ ಅಂತ ಹೇಳ್ತೇವೆ, ಕ್ಯಾಟ್ಲ್ ಫೀಡ್ ಅಂತ ಹೇಳ್ತೇವೆ, ಇದನ್ನು ನಾವು ಜಾಸ್ತಿ ಪ್ರಮಾಣದಲ್ಲಿ ಹಾಕ್ತಾ ಇದ್ದೇವೆ. ಈ ಆಹಾರಕ್ಕೆ ನಾವು ದುಡ್ಡು ಕೊಟ್ಟು ತರಬೇಕಾಗತ್ತೆ. ಇದಕ್ಕೆ 50 ಕೆಜಿಯ ಒಂದು ಚೀಲಕ್ಕೆ ಇವತ್ತು 1,300 ರೂಪಾಯಿ ಅದಕ್ಕೆ ವೆಚ್ಚ ಇದೆ. ಹಾಗಾಗಿ ಅದು ಆ ಪಶು ಆಹಾರವನ್ನು ಅಥವಾ ಕ್ಯಾಟ್ಲ್ ಫೀಡನ್ನೇ ಹಾಕೋದ್ರಿಂದ ನಮ್ಮ ಉತ್ಪಾದನೆ ವೆಚ್ಚ ಜಾಸ್ತಿ ಆಗ್ತದೆ. ಹೆಚ್ಚಾಗಿ ಜಾನುವಾರುಗಳಿಗೆ ನಾವು ಹಸಿರು ಹುಲ್ಲು ಹಾಕಬೇಕಾಗತ್ತೆ ಅಥವಾ ಒಣಹುಲ್ಲು. ಈ ಹುಲ್ಲಿನ ಪ್ರಮಾಣ ಕಡಿಮೆ ಮಾಡಿ ನಾವು ಪಶು ಆಹಾರವನ್ನು ಜಾಸ್ತಿ ಹಾಕ್ತಾ ಇದ್ದೇವೆ. ಹಾಗಾಗಿ ಈ ಉತ್ಪಾದನಾ ವೆಚ್ಚ ಜಾಸ್ತಿ ಆಗ್ತಾ ಇದೆ. ಅದೂ ಅಲ್ಲದೆ ಜಾನುವಾರುಗಳ ಒಂದು ಈ ಆರೋಗ್ಯದ ಬಗ್ಗೆ ಕೂಡ ಅದು ವ್ಯತಿರಿಕ್ತ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ ಈ ಕಾಲದಲ್ಲಿ. ಈಗ ಈ ಕ್ಯಾಟಲ್ ಫೀಡ್ ಅಥವಾ ಓಕೆ ಅನ್ನುವಂಥದ್ದನ್ನು ನಾವು ಬಳಸ್ತೇವೆ ಅಂತ ಹೇಳಿದರೆ, ಅದು ಬಳಸಬೇಕಾಗಿ ಬರ್ತದ ಅಥವಾ ನಾವಾಗಿ ಬಳಸ್ತಾ ಇದ್ದೇವೋ ಅಂತ? ಖಂಡಿತವಾಗಿ ಹಿಂದಿನ ಕಾಲದಲ್ಲಿ ಈ ಪಶು ಆಹಾರದ ಬಗ್ಗೆ ಒಂದು ಕಾನ್ಸೆಪ್ಟ್ ಇರಲಿಲ್ಲ. ಯಾಕಂತ ಹೇಳಿದರೆ, ಆವಾಗ ನಾವು ನಮ್ಮ ಊರಿನ ತಳಿಗಳಾದಂಥ ಮಲ್ನಾಡ್ ಗಿಡ್ಡಗಳನ್ನು ನಾವು ಸಾಕ್ತಾ ಇತ್ತು. ಅವುಗಳು ಹಾಲು ಕುಡಿಯೋ ಪ್ರಮಾಣ ಭಾಳಷ್ಟು ಕಡಿಮೆ, ಅಂದರೆ ಹೆಚ್ಚಾಗಿ ಹೆಚ್ಚಂದರೆ 1 ಲೀಟ್ರವರೆಗೆ ಅವು ಹಾಲು ಕೊಡ್ತಾ ಇತ್ತು. ಈ 1 ಲೀಟ್ರ್ ಹಾಲಿನ ಉತ್ಪಾದನೆಗೆ ಪಶು ಆಹಾರದ ಅವಶ್ಯಕತೆ ಇರಲಿಲ್ಲ. ಆವಾಗ ಅವುಗಳು ಬೆಳಿಗ್ಗೆ ಗುಡ್ಡಕ್ಕೆ ಹೋಗಿ ಸೊಪ್ಪು ಮತ್ತು ಈ ಎಲೆಗಳನ್ನು ತಿಂದು ಅವುಗಳು ಆ ಹಾಲನ್ನು ಕೊಡ್ತಾ ಇತ್ತು. ಆದರೆ ಈಗ ನಾವು ಲಾಭದಾಯಕ ಹೈನುಗಾರಿಕೆ, ಅಂದರೆ ಅತಿ ಹೆಚ್ಚು ಹಾಲು ಕೊಡುವಂಥ ದನಗಳನ್ನು ನಾವು ಸಾಕಲಿಕ್ಕೆ ಹೋಗಿದ್ದೇವೆ. ಆವಾಗ ನಾವು ಪಶು ಆಹಾರ ಖಂಡಿತ ಹಾಕಲೇಬೇಕಾದಂಥ ಅನಿವಾರ್ಯತೆ ಖಂಡಿತ ಇದೆ. ನಾವು ಜಾನುವಾರುಗಳನ್ನು ಬಿಟ್ಟು ಬೇರೆ ಸಾಕು ಪ್ರಾಣಿಗಳನ್ನು ತಗೊಂಡ್ರೆ, ಇತ್ತೀಚಿನ ದಿನಗಳಲ್ಲಿ ಕೆಲವು ಸಾಕು ಪ್ರಾಣಿಗಳನ್ನೆಲ್ಲ ಒಂದು ದೊಡ್ಡ ಉದ್ಯಮವಾಗಿ ಮಾಡಬಹುದು ಸಾಕಿ ಅಂಥೇಳಿ ಸರ್ಕಾರ ಕೂಡ ಹೇಳ್ತಾ ಇದೆ, ಇಲಾಖೆ ಕೂಡ ಹೇಳ್ತಾ ಇದೆ. ಆ ನಿಟ್ಟಿನಲ್ಲಿ ನಮ್ಮ ದಕ್ಷಿಣ ಕನ್ನಡ ಅಥವಾ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಜನ ಕುರಿ ಅಥವಾ ಆಡು ಅಥವಾ ಕೋಳಿ ಸಾಕಣೆಯಿಂದ ಆ ಕಡೆಗೆ ಒಂದು ಮುಂದೆ ಬಂದದ್ದು ಉಂಟಾ ಸರ್? ತಾವು ಹೇಳಿದ ಹಾಗೆ ಈಗ ಈ ಲಾಭದಾಯಕ ಹೈನುಗಾರಿಕೆ, ನಾನು ಹೇಳಿದ ಹಾಗೆ ಜಾನುವಾರು ಸಾಕುವಂಥದ್ದು, ಅದಕ್ಕೆ ಪರ್ಯಾಯವಾಗಿ ತಾವು ಹೇಳಿದ ಹಾಗೆ ಆಡು, ಕುರಿ, ಹಂದಿ, ಕೋಳಿ, ಇದು ಕೂಡ ನಮ್ಮ ಲೈಫ್ ಸ್ಟಾಕಲ್ಲೇ ಬರ್ತದೆ. ಆದರೆ ನಮ್ಮ ಈ ಒಂದು ಈ ಕರಾವಳಿ ಪ್ರದೇಶ, ಇಲ್ಲಿ ನಮ್ಮ ತೇವಾಂಶ ಜಾಸ್ತಿ ಇರ್ತದೆ. ಈ ತೇವಾಂಶ ಜಾಸ್ತಿ ಇರುವಂಥ ಸಂದರ್ಭದಲ್ಲಿ ಇಲ್ಲಿ ಕೆಲವು ತಳಿಗಳನ್ನು ಅಥವಾ ಕೆಲವು ಪ್ರಾಣಿಗಳನ್ನು ಸಾಕಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಇಲ್ಲಿ ನಾವು ಕುರಿ ಮತ್ತು ಆಡು ಸಾಕಣೆ ಅಷ್ಟು ಇಲ್ಲಿ ಅಭಿವೃದ್ಧಿ ಹೊಂದಿಲ್ಲ. ಇಲ್ಲಿ ಸಣ್ಣ ಪ್ರಮಾಣದಲ್ಲಿ ಆಡನ್ನು ಸಾಕ್ತಾರೆ, ಕುರಿಯಂತೂ ಭಾಳ ಕಷ್ಟ. ಇಲ್ಲಿ ಮಾಂಸಕ್ಕಾಗಿ ಮಾರಾಟ ಮಾಡುವಂಥ ಕುರಿಗಳು ಮಾತ್ರ ಇಲ್ಲಿ ಸ್ವಲ್ಪ ಸಮಯದ ಕಾಲ ಇಲ್ಲಿ ಇರ್ತವೆ, ಅದು ಬಿಟ್ಟರೆ ಇಲ್ಲಿ ಕುರಿಯನ್ನು ಸಾಕುವಂಥ ಕ್ರಮಗಳು ಇಲ್ಲಿ ಕಡಿಮೆ. ಆಡನ್ನು ಸಣ್ಣ ಪ್ರಮಾಣದಲ್ಲಿ ಸಾಕ್ತಾ ಇದ್ದಾರೆ, ದೊಡ್ಡ ಪ್ರಮಾಣದಲ್ಲಿ ಇನ್ನೂ ಕೂಡ ಯಾವುದು ಇಲ್ಲಿ ಪ್ರಾರಂಭ ಆಗಿಲ್ಲ. ಯಾಕಂದರೆ ಇಲ್ಲಿ ಆ ವಾತಾವರಣ ಅದಕ್ಕೆ ಅನುಕೂಲಕರವಾಗಿಲ್ಲ ಅನ್ನೋ ಒಂದು ಕಾರಣ. ಇನ್ನು ಕೋಳಿ, ಕೋಳಿ ಉದ್ಯಮ ನಮ್ಮಲ್ಲಿ ಭಾಳ ಚೆನ್ನಾಗಿ ಬೆಳೆದಿದೆ. ಇದು ಕಳೆದ ಕೆಲವು ವರ್ಷಗಳಿಂದ ಇವತ್ತಿನ ದಿವಸ ಇಲ್ಲಿ 40 ಲಕ್ಷ ಕೋಳಿಗಳು ನಾವು ಸಾಕ್ತಾ ಇದ್ದಾರೆ. ನಮ್ಮ ಫಾರ್ಮ್ಸ್, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 800 ಕೋಳಿ ಫಾರ್ಮ್ಗಳು ಇದ್ದಾವೆ. ಇಲ್ಲಿ ಮಾಂಸದ ಕೋಳಿ ಇದು 42 ದಿವಸದ ಒಂದು ತಳಿ ಕ್ರಾಪ್. ಹಾಗಾಗಿ ಈ 42 ದಿವಸದ ಒಂದು ಈ ಮಾಂಸದ ಬ್ರಾಯ್ಲರ್ ತಳಿಯನ್ನು ಇಲ್ಲಿ ಯಥೇಚ್ಛವಾಗಿ ಇಂಟಿಗ್ರೇಷನ್ ಅನ್ನುವ ಒಂದು ಕಾನ್ಸೆಪ್ಟಲ್ಲಿ ಸಾಕ್ತಾ ಇದ್ದಾರೆ. ಇದು ನಮ್ಮ ಸಂಖ್ಯೆ. ಈಗ ತಾವು ಹೇಳಿದ ಹಾಗೆ ಕೋಳಿಗಳ ಸಂಖ್ಯೆ ಪ್ರತಿ ಜಾನುವಾರು ಗಣತಿಯಲ್ಲಿ ಜಾಸ್ತಿ ಆಗ್ತಾ ಇದೆ. ಹಂದಿ ಸಾಕಣೆ ಬಗ್ಗೆ? ಹಂದಿ ಸಾಕಣೆ ಖಂಡಿತ ಇದು ಕೂಡ ಒಂದು ಲಾಭದಾಯಕ ಉದ್ಯಮ. ಇದು ಹೆಚ್ಚಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾಳಷ್ಟು ನಮ್ಮ ರೈತರು ಇದನ್ನು ಮಾಡ್ತಾ ಇದ್ದಾರೆ. ಹಾಗೆ ಒಂದು ಹಂದಿ ಸಾಕಣೆದಾರರ ರೈತ ಉತ್ಪಾದಕ ಸಂಸ್ಥೆ ಕೂಡ ಇಲ್ಲಿ ಇದೆ. ಅದಕ್ಕೆ 465 ಜನ ಒಂದು ಮೆಂಬರ್ಸ್ ಕೂಡ ಇಲ್ಲಿ ಇದ್ದಾರೆ. ಆದರೆ ಒಂದು ಸಮಸ್ಯೆ ಹಂದಿಗಳಿಗೆ ಇತ್ತೀಚಿನ ದಿನಗಳಲ್ಲಿ ಏನಂದರೆ ಹೇಳಿದರೆ ಆಫ್ರಿಕನ್ ಸ್ವೈನ್ ಫೀವರ್ ಅಂತ ಹೇಳಿ ಒಂದು ಕಾಯಿಲೆ ಬಂದಿತ್ತು. ಸೊ ಇದು ಬಂದಾಗ ಸಂಪೂರ್ಣವಾಗಿ ಆ ಪ್ರದೇಶದ ಹಂದಿಗಳನ್ನು ನಾವು ನಾಶ ಮಾಡಬೇಕಾಗತ್ತೆ. ಇದೊಂದು ಸಾಂಕ್ರಾಮಿಕಕ್ಕಾಗಲಿ, ಹಾಗೆ ಅದಕ್ಕೆ ಲಸಿಕೆ ಕೂಡ ಇನ್ನೂ ಕಂಡುಹಿಡಿದಿಲ್ಲ. ಅದರಂತೆ ಉಳಿದಂತೆ ಇಲ್ಲಿ ಹಂದಿ ಸಾಕಣೆ ಚೆನ್ನಾಗಿದೆ. ಈಗ ಪ್ರಸಕ್ತವಾಗಿ ಇಲ್ಲಿ ಹಂದಿ ಒಂದು 10-12 ಸಾವಿರ ಈ ಬಾರಿಯ ಜಾನುವಾರು ಗಣತಿಯಲ್ಲಿ ಕಂಡುಬಂದಿದೆ. ಮತ್ತೆ ಚಿಕ್ಕ ಚಿಕ್ಕ ಒಂದು ಉದ್ಯಮವಾಗಿ ಅಥವಾ ಒಂದು ಬೇರೆ ಕಡೆಯಿಂದ ತಂದಂತಹ ಅಥವಾ ಒಂದು ಲೈಫ್ ಸ್ಟಾಕ್ ಆಗಿ ಈಗ ಬಾತುಕೋಳಿ ಇರಬಹುದು, ಮೊಲ ಇರಬಹುದು, ಅಥವಾ ಈ ಕೋಳಿಗಳಲ್ಲೇ ವಿಶೇಷವಾಗಿರುವಂಥ ಕಡಕ್ನಾಥ್ ಇರ್ಬೋದು, ಇಂಥದ್ದನ್ನೆಲ್ಲ ಸಾಕುವ ಪ್ರಯತ್ನ ಅಥವಾ ಪ್ರಯೋಗಗಳನ್ನು ಇಲ್ಲಿ ಮಾಡಲಾಗಿದೆಯಾ ಹೇಗೆ? ಖಂಡಿತ, ಇಲ್ಲಿ ಈಗ ನಾಟಿ ಕೋಳಿಗಳ ಒಂದು ಫಾರ್ಮ್ ಅಂತ ಅದನ್ನು ಅದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಹಾಗೆ ಈ ನಾಟಿ ಕೋಳಿಗಳನ್ನು ಇಲ್ಲಿ ಮಾಂಸದ ಬೇಡಿಕೆ ಜಾಸ್ತಿ ಇದೆ, ಹಾಗಾಗಿ ಕೆಲವರು ಅದೇ ನಾಟಿ ಕೋಳಿಗಳ ಒಂದು ಫಾರ್ಮ್ಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ತಾವು ಹೇಳಿದಾಗೆ ಮೊಲ ಮತ್ತು ಬಾತುಕೋಳಿ ಇರ್ಬೋದು, ಗೀಸ್ ಇರ್ಬೋದು, ಇವೆಲ್ಲ ಒಂಥರ ಹಾಬಿಯಾಗಿ ಸಾಕ್ತಾ ಇದ್ದಾರೆ, ಬಿಟ್ಟರೆ ಅದನ್ನು ಉದ್ದಿಮೆಯಾಗಿ ಇಲ್ಲಿ ಯಾರೂ ಸಾಕ್ತಾ ಇಲ್ಲ. ಈಗ ನೀವು ಮೊದಲು ಹೇಳಿದರೆ ಯುವಕರು ಹೆಚ್ಚು ಜನ ಇಲ್ಲಿ ಮುಂದೆ ಬರ್ತಾ ಇಲ್ಲ ಈ ರೀತಿಯ ಒಂದು ಪಶು ಸಂಗೋಪನೆಯ ಒಂದು ಕಾರ್ಯದಲ್ಲಿ ಅಂತ ಹೇಳಿ, ಅದಕ್ಕಾಗಿ ಅವರನ್ನು ಪ್ರೇರೇಪಿಸಲಿಕ್ಕೆ ಇಲಾಖೆ ಏನಾದರೂ ಕ್ರಮಗಳನ್ನು ಕೈಗೊಳ್ತಾ ಇದೆಯಾ? ಬಹಳ ಮುಖ್ಯವಾಗಿ ನಾವು ಇವತ್ತು ನಮ್ಮ ಒಂದು ಜಿಲ್ಲೆಯಲ್ಲಿ ತಾವು ಗಮನಿಸಬೇಕಾದ ಒಂದು ಅಂಶ ಅಂತ ಹೇಳಿದರೆ ಜಾನುವಾರುಗಳ ಸಂಖ್ಯೆ ಇಳಿಮುಖ ಆಗ್ತಾ ಇದೆ. ನಮ್ಮ ಜಿಲ್ಲೆಗೆ ಪ್ರತಿ ದಿವಸ 5 ಲಕ್ಷ ಲೀಟರ್ ಹಾಲಿನ ಬೇಡಿಕೆ ಇದೆ. 5 ಲಕ್ಷ ಲೀಟರ್ ನಮ್ಮ ಉತ್ಪಾದನೆ ಇವತ್ತು ಬರೀ 340,000 ಅಂದರೆ ಹತ್ತಿರ 160,000 ಲೀಟರ್ ಹಾಲಿನ ಕೊರತೆಯನ್ನು ನಾವು ಇವತ್ತು ನಮ್ಮ ಜಿಲ್ಲೆ ಕಾಣ್ತಾ ಇದೆ. ಈ ಕೊರತೆಯನ್ನು ನೀಗಿಸುವ ಸಲುವಾಗಿ ನಾವು ಬೇರೆ ಜಿಲ್ಲೆಯಿಂದ ಹಾಲನ್ನು ತರ್ತಾ ಇದ್ದೇವೆ. ಇದಕ್ಕೆಲ್ಲ ಕಾರಣ ನಮ್ಮಲ್ಲಿರುವ ಜಾನುವಾರುಗಳ ಸಂಖ್ಯೆ ಕಡಿಮೆಯಾಗಿ, ಇದಕ್ಕೆ ಕಾರಣ ತಾವು ಹೇಳಿದಾಗೆ ಯುವಜನರು ಇದನ್ನು ವಿಮುಖರಾಗ್ತಾ ಇದ್ದಾರೆ. ಈ ಯುವಜನರನ್ನು ಆಕರ್ಷಿಸಲಿಕ್ಕೆ ಸರ್ಕಾರ 10 ಹಲವು ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದೆ. ಇದು ನಮ್ಮ ಸರ್ಕಾರದ ಯೋಜನೆಗಳಿದ್ದಾವೆ. ಈ ವರ್ಷ ನಾನು ಹೇಳೋದಂದರೆ ಈ ಹಿಂದೆ ಹಲವಾರು ಯೋಜನೆಗಳಿದ್ದಾವೆ, ಕಾಲಕಾಲಕ್ಕೆ ಬದಲಾವಣೆಗಳು ಆಗ್ತಾ ಇದ್ದಾವೆ. ಈ ವರ್ಷ ನಮ್ಮ ಸರ್ಕಾರ ಮಹಿಳೆಯರು ಈ ಒಂದು ಹೈನುಗಾರಿಕೆಯಲ್ಲಿ ತೊಡಗಬೇಕು ಅಂತ, ಯಾಕಂದರೆ ಮಹಿಳೆ ಹೈನುಗಾರಿಕೆ ಮಾಡಿದರೆ ಖಂಡಿತ ಅದೊಂದು ಅವರು ಸ್ವಾವಲಂಬನೆಯತ್ತ ಸಾಕ್ತಾರೆ ಎನ್ನುವ ನಿಟ್ಟಿನಲ್ಲಿ ಸರ್ಕಾರ ಮಹಿಳೆಯರಿಗೆ ಒಂದು ದನ ಖರೀದಿಗೆ ಗರಿಷ್ಠ 65,000 ಸಾಲದವರೆಗೆ 6% ಬಡ್ಡಿ ರಿಯಾಯಿತಿಯನ್ನು ಕೊಟ್ಟಿರ್ತದೆ. ಇದು ಎಲ್ಲ ಮಹಿಳೆಯರಿಗೆ ಮಾತ್ರ ಅನ್ವಯ ಆಗ್ತದೆ. ಅಂದರೆ ಅವರು ಯಾವುದೇ ಬ್ಯಾಂಕುಗಳಲ್ಲಿ, ಸಹಕಾರಿ ಬ್ಯಾಂಕ್ ಇರ್ಬೋದು ಅಥವಾ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಹೈನುಗಾರಿಕೆ ಸಾಲ ಮಾಡಿದಾಗ 65,000 ಸಾಲದವರೆಗೆ ಅವರಿಗೆ ಬ್ಯಾಂಕಿನಲ್ಲಿ ವಿಧಿಸುವ 12-12.5% ಬಡ್ಡಿಯಲ್ಲಿ 6% ಬಡ್ಡಿಯನ್ನು ಸರ್ಕಾರ ನೇರವಾಗಿ ಆ ಒಂದು ಮಹಿಳೆಯರ ಅಕೌಂಟಿಗೆ ನಾವು ಅದನ್ನು ಜಮೆ ಮಾಡ್ತೇವೆ. ಇದು ಒಂದು ಈ ಬಾರಿಯ ವಿಶೇಷ. ಹಾಗೆ ಇನ್ನು ಈಗ ಜಾನುವಾರು ಸಾಕಿದಾಗ ರೈತರಿಗೆ ಪ್ರತಿ ಲೀಟ್ರಿಗೆ 5 ರೂಪಾಯಿಯಂತೆ ಸರ್ಕಾರ ಪ್ರೋತ್ಸಾಹನ ಕೊಡ್ತದೆ. ಅಂದರೆ ತಾವು ರೈತರು ಹಾಕುವಂಥ 1 ಲೀಟ್ರ್ ಹಾಲಿಗೆ ಹಾಲಿನ ಸೊಸೈಟಿ ಅಥವಾ ಹಾಲಿನ ಸಂಘದವರು 37 ರೂಪಾಯಿ ಹಣ ಕೊಡ್ತಾರೆ. 5 ರೂಪಾಯಿ ಸರ್ಕಾರದಿಂದ ನೇರವಾಗಿ ಒಂದು ಸಹಾಯಧನ ರೂಪದಲ್ಲಿ ಅವರ ಖಾತೆಗೆ ಜಮೆ ಆಗ್ತದೆ. ಇದು ಒಂದು ಸಣ್ಣ ವಿಷಯ. 1 ತಿಂಗಳಿಗೆ ಸರ್ಕಾರ ನಮ್ಮ ಜಿಲ್ಲೆಗೆ 4 ಕೋಟಿ ಹಣ ಕೊಡ್ತದೆ ಈ ಒಂದು ಹಾಲಿನ ಒಂದು ಉತ್ತೇಜನ ಕಾರ್ಯಕ್ರಮದಡಿ. ಇದು ಕೂಡ ಭಾಳಷ್ಟು ಒಂದು ಉತ್ತಮವಾದಂಥ ಯೋಜನೆ. ಇನ್ನು ಈ ಜಾನುವಾರುಗಳು ಆಕಸ್ಮಿಕವಾಗಿ ಸಾವನ್ನಪ್ಪುತ್ತದೆ. ಕೆಲವು ಬಾರಿ ಹೃದಯಾಘಾತ ಇರ್ಬೋದು, ಆಕ್ಸಿಡೆಂಟ್ ಆಗಿರ್ಬೋದು, ಅಥವಾ ಹಾವು ಕಡಿತದಿಂದ ಇರ್ಬೋದು, ಇಲ್ಲ ಆಹಾರದ ಅಜೀರ್ಣ ಪ್ರಕ್ರಿಯೆಯಲ್ಲಿ ಹೊಟ್ಟೆ ಉಬ್ಬರಿಸಿ ಕೆಲವೊಮ್ಮೆ ಸಾವನ್ನಪ್ಪು. ಅಂಥ ಸಂದರ್ಭದಲ್ಲಿ ಅದಕ್ಕೂ ಕೂಡ ಸರ್ಕಾರ ಪರಿಹಾರ, ಆಕಸ್ಮಿಕ ಪರಿಹಾರ ಅಂತ ಕೊಡ್ತದೆ. ಒಂದು ದನಕ್ಕೆ ಈ ಹಿಂದೆ 10,000 ರೂಪಾಯಿ, ಈ ವರ್ಷದಿಂದ ಅಂದರೆ ಮುಂದಿನ ಸಾಲಿನ ಬಜೆಟ್ನಲ್ಲಿ ಅದನ್ನು 15,000 ರೂಪಾಯಿಯಷ್ಟು ಏರಿಸಿದ್ದಾರೆ. ಹಾಗೆ ಕುರಿ ಮೇಕೆಗೆ ಕೂಡ ಮೊದಲು 5,000 ರೂಪಾಯಿ ಕೊಡ್ತಾ ಇದ್ದೇವೆ, ಇನ್ನು ಮುಂದಿನ ವರ್ಷದಿಂದ 7,500 ರೂಪಾಯಿ ಅಂತ ಆಕಸ್ಮಿಕ ಸಾವಿನಲ್ಲಿ ನಾವು ಅದನ್ನು ಕೊಡ್ತೇವೆ. ಅದಲ್ಲದೆ ಕೂಡ ನಾವು ಬೇರೆ ನಮ್ಮ ಕಾರ್ಯಕ್ರಮಗಳಿದ್ದಾವೆ, ಅದರಲ್ಲಿ ನಾವು ನಾಟಿ ಕೋಳಿಗಳನ್ನು ಕೊಡುವಂಥದ್ದು ಕಾರ್ಯಕ್ರಮ ಕೂಡ ನಮ್ಮ ಸರ್ಕಾರ ಮಾಡ್ತಾ ಇದೆ. ಅಂದರೆ 219 ಜನ ಮಹಿಳೆಯರಿಗೆ ಒಂದು 20 ನಾಟಿ ಕೋಳಿಗಳನ್ನು ಕೊಟ್ಟು ಅವರಿಗೆ ಸಾಕಲಿಕ್ಕೆ ಉಚಿತವಾಗಿ ನಾವು ಕೊಡ್ತೇವೆ. ಇಂಥ ಕಾರ್ಯಕ್ರಮಗಳು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಹಾಗೆ ಮುಂದೆ ಈ ಹಿಂದೆ ಭಾಳಷ್ಟು ಕಾರ್ಯಕ್ರಮಗಳು ಇತ್ತು. ರಬ್ಬರ್ ಮ್ಯಾಟ್ ಕೊಡುವಂಥ ಕಾರ್ಯಕ್ರಮ ಇದೆ, ಹಾಗೆ ನಾವು ತರಬೇತಿ ಕೊಡುವಂಥ ಕಾರ್ಯಕ್ರಮ ಕೂಡ ಇದೆ. ಮುಖ್ಯವಾಗಿ ಕೆಲವು ಸಲ ಏನಾಗ್ತದೆ ಅಂತ, ಹಳ್ಳಿಯಲ್ಲಿ ಕೆಲವು ವಿಷಯಗಳೆಲ್ಲ ಉದ್ದಿಮೆಯ ರೂಪದಲ್ಲಿ ಪಡೆದ್ರೆ ಮಾತ್ರ ಹೆಚ್ಚಿನ ಲಾಭವನ್ನು ಪಡೀಲಿಕ್ಕೆ ಸಾಧ್ಯ ಇರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಚಿಕ್ಕ ಉದ್ದಿಮೆಗಳನ್ನು ಬೆಳೆಸುವ ನಿಟ್ಟಿನಲ್ಲಿ, ಅದು ಕೈಗಾರಿಕಾ ಉದ್ಯಮಗಳಿರಬಹುದು, ಬೇರೆ ಉದ್ದಿಮೆಗಳಿರ್ಬೋದು, ಸರ್ಕಾರ ಹಲವಾರು ಪ್ರೋತ್ಸಾಹಕರ ಕಾರ್ಯಕ್ರಮಗಳನ್ನೆಲ್ಲ ಯೋಜಿಸಿದೆ. ಹಾಗೆ ಪಶುಪಾಲನಾ ಪಶು ಸಂಗೋಪನಾ ಇಲಾಖೆಯ ಮೂಲಕ ಯಾವುದಾದರೂ ಉದ್ದಿಮೆಗಳನ್ನು ಮಾಡುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳಿದೆಯಾ? ಖಂಡಿತ. ಇದು ನಮ್ಮ ಹೇಳಿದ ಹಾಗೆ ಕೆಲವೊಂದು ಯೋಜನೆಗಳು ರಾಜ್ಯ ಸರ್ಕಾರದಿಂದ ಬರ್ತವೆ, ಕೆಲವೊಂದು ಯೋಜನೆಗಳು ಕೇಂದ್ರ ಸರ್ಕಾರದಿಂದ ಬರ್ತವೆ. ಕೇಂದ್ರ ಸರ್ಕಾರದಿಂದ ದೊಡ್ಡ ದೊಡ್ಡ ಈ ಉದ್ದಿಮೆ ಮಾಡುವವರಿಗೆ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಇದರಲ್ಲಿ ಒಂದು ಮೂರು ಯೋಜನೆಗಳಿದ್ದಾವೆ. ಒಂದು NLM EDP ಅಂತ ಹೇಳ್ತೇವೆ, ಇದು ಹೆಸರೇ ಹಾಗೆ, ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಎಂಟರ್ಪ್ರಿನರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ. ಇಲ್ಲಿ ನಾವು ಹಂದಿ ಸಾಕಲಿಕ್ಕೆ ಕೊಡ್ತೇವೆ, ಹಾಗೆ ಆಡು ಕುರಿ ಸಾಕಲಿಕ್ಕೂ ಕೂಡ ಕೊಡ್ತೇವೆ, ಹಾಗೆ ಈ ಒಂದು ಕೋಳಿ ನಾಟಿ ಕೋಳಿ ಅನ್ನು ಬೆಳೆಸಲಿಕ್ಕೂ ಕೂಡ ಕೊಡ್ತೇವೆ, ಹಾಗೆ ನಮ್ಮ ತಳಿ ಅಭಿವೃದ್ಧಿ ದನಕ್ಕೂ ಕೂಡ ಇದರಲ್ಲಿ ಅವಕಾಶಗಳಿದ್ದಾವೆ. ಬರೀ ಇದರಲ್ಲಿ ಎಲ್ಲ ಕಾರ್ಯಕ್ರಮಗಳು ಕೂಡ ಇದು ಕಮರ್ಷಿಯಲ್ ಇದಕ್ಕಲ್ಲ, ತಳಿ ಅಭಿವೃದ್ಧಿ ತಳಿ ಸಂವರ್ಧನೆ ಅಂದರೆ ನೀವು ಅವುಗಳನ್ನು ಸಾಕಿ ಅವುಗಳನ್ನು ಮರಿ ಮಾಡಿ ನೀವು ರೈತರಿಗೆ ಉಳಿದವರಿಗೆ ಕೊಡಬೇಕು, ಈ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಉದಾಹರಣೆಗೆ ಇವತ್ತು ಒಂದು ಕುರಿ ಅಥವಾ ಆಡು ಸಾಕಣೆ ಕಾರ್ಯಕ್ರಮ, ನಿಮಗೆ 100 ಆಡಿನಿಂದ ಹಿಡಿದು 500 ಆಡಿನವರೆಗೆ ಅಂದರೆ 20 ಲಕ್ಷ, 40 ಲಕ್ಷ, 60 ಲಕ್ಷ, 1 ಕೋಟಿ ಒಂದು ಕೋಟಿಯವರೆಗೂ ಕೂಡ ಇಲ್ಲಿ ನಿಮಗೆ ಸಾಲ ತಗೊಳ್ಳಿಕ್ಕೆ ಅವಕಾಶ ಇದೆ. ನೀವು ಆ ಪ್ರತಿ ಒಂದು ಘಟಕಕ್ಕೆ 50% ಸಹಾಯಧನ ಕೇಂದ್ರ ಸರ್ಕಾರದಿಂದ ಬರ್ತದೆ. ಅಂದರೆ 1 ಕೋಟಿ ಸಾಲ ತಗೊಂಡ್ರೆ 50 ಲಕ್ಷ ಸಹಾಯಧನ ನಿಮಗೆ ದೊರಕ್ತದೆ. ಹಾಗೆ ಹಂದಿ ಸಾಕಣೆಯಲ್ಲಿಯೂ ಕೂಡ 50 ಹಂದಿ ಮತ್ತು 100 ಹಂದಿ ಅಂತ ಎರಡು ಘಟಕಗಳಿದ್ದಾವೆ. 50 ಹಂದಿ ಸಾಕಿದರೆ ತಮಗೆ 30 ಲಕ್ಷ ಕೊಡ್ತಾರೆ, ಹಾಗೆ 100 ಹಂದಿ ಸಾಕಿದರೆ 60 ಲಕ್ಷ, ಅದರಲ್ಲಿ ಕೂಡ 50% ಸಬ್ಸಿಡಿ ಇರ್ತದೆ. ಆಮೇಲೆ ನಾನು ಹೇಳಿದ ಹಾಗೆ ಕೋಳಿ ಉದ್ಯಮ ನಾಟಿ ಕೋಳಿ ಅಂತ, ಇದರಲ್ಲಿಯೂ ಕೂಡ ನೀವು ಬ್ರೀಡ್ ಮಾಡಲಿಕ್ಕೆ 1 ಕೋಟಿಯವರೆಗೆ ಇದರಲ್ಲಿ ನಮಗೆ ಸಾಲ ದೊರಕ್ತದೆ, 50 ಲಕ್ಷ ಸಬ್ಸಿಡಿ ಇದೆ. ಹಾಗೆ ಇನ್ನು PMFME ಅಂತ ಸರ್ಕಾರದಿಂದ ಮತ್ತೊಂದು ಕಾರ್ಯಕ್ರಮ ಇದೆ, ಇದು ಈ ಉತ್ಪಾದನೆಯಲ್ಲಿ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ ಅಂತ. ಉದಾಹರಣೆಗೆ ಹಾಲು, ಹಾಲಿನಿಂದ ಏನೆಲ್ಲ ಮಾಡಲಿಕ್ಕೆ ಸಾಧ್ಯತೆ ಇದೆ, ಮಜ್ಜಿಗೆ, ಮೊಸರು, ಹಾಗೆ ಫ್ಲೇವರ್ಡ್ ಮಿಲ್ಕು, ಹಾಗೆ ತುಪ್ಪ, ಈ ಥರ ಅದನ್ನು ನೀವು ಮೌಲ್ಯವರ್ಧಿತವಾಗಿ ಮಾಡುವಂಥ ವ್ಯವಸ್ಥೆಗಳಿಗೆ ಇದರಲ್ಲಿ ಕೂಡ ಸಾಲ ದೊರಕ್ತದೆ. ಇನ್ನು ಮಾಂಸದಲ್ಲಿ ಏನೆಲ್ಲ ಮಾಡ್ಬೋದು, ಚೀಸ್ ರೋಲ್ ಮಾಡ್ಬೋದು, ಪ್ರೊಸೆಸಿಂಗ್ ಯೂನಿಟ್ ಮಾಡ್ಬೋದು, ಹೀಗೆ ಅವುಗಳಲ್ಲಿ ಕೂಡ ಪ್ಯಾಕ್ಡ್ ಮೀಟ್ ಅಂತ ನಾವು ಏನು ಕೊಡ್ತೇವೆ ಆ ಥರದ, ರೆಡಿ ಟು ಈಟ್ ಅಂತ ಎಲ್ಲ ಇದಕ್ಕೂ ಕೂಡ ಈ ಒಂದು ಯೋಜನೆಯಲ್ಲಿ ಅವಕಾಶ ಇದೆ. ಈ ಯೋಜನೆಯ ಒಂದು ಲಿಮಿಟ್ ಅಂದರೆ 1 ಕೋಟಿವರೆಗೆ ಸಾಲ ಕೊಡ್ತಾರೆ, ಆದರೆ ಸಬ್ಸಿಡಿ ಮಾತ್ರ 15 ಲಕ್ಷ ಮಾತ್ರ ಇಲ್ಲಿ ನಿಮಗೆ ಸಿಗುತ್ತೆ. ಇನ್ನು ಒಂದು HIDF ಅಂತಿದೆ. ಈಗ ಉದಾಹರಣೆಗೆ 1 ಕೋಟಿಗಿಂತ ಜಾಸ್ತಿ ಉದ್ಯಮ ಮಾಡುವವರಿಗೆ, ಇದು ಅನಿಮಲ್ ಹಸ್ಬೆಂಡ್ರಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ, ಇದರಲ್ಲಿ ಫಂಡ್ ಅಂತ. ಈ ನಿಧಿಯಿಂದ ನಿಮಗೆ 1 ಕೋಟಿಗಿಂತ ಮಿಕ್ಕಿದ ಸಾಲವನ್ನು ಈಗ ಫೀಡ್ ಫ್ಯಾಕ್ಟ್ರಿ ಮಾಡೋದಾದರೆ ಕೊಡ್ತಾರೆ, ಆಮೇಲೆ ದೊಡ್ಡ ನಿಮಗೆ ಸೈಲೇಜ್ ಯೂನಿಟ್ ಮಾಡೋದಾದರೆ ಕೊಡ್ತಾರೆ, ಐಸ್ ಕ್ರೀಮ್ ಯೂನಿಟ್ ಮಾಡೋದಾದರೆ ಕೊಡ್ತಾರೆ. ಹೀಗೆ ಉದಾಹರಣೆ ನಮ್ಮಲ್ಲಿ 4 ಜನ ತಗೊಂಡಿದ್ದಾರೆ. ಈಗ ಇದರಲ್ಲಿ 1 ಕೋಟಿಗೂ ಮೀರಿಯ ಒಂದು ಘಟಕಗಳಿದ್ದಾವೆ, ಅಂದರೆ ಸಾಲ ತಗೊಳ್ಬೋದು. ಇದರಲ್ಲಿ 3% ನಿಮಗೆ ಬಡ್ಡಿ ಸಹಾಯಧನ ಮಾತ್ರ ದೊರಕ್ತದೆ. ಇದನ್ನು ನಮ್ಮ ಜಿಲ್ಲೆಯಲ್ಲಿ 4 ಜನ ತಗೊಂಡಿದ್ದಾರೆ, PMFME ನಮ್ಮ ಜಿಲ್ಲೆಯಲ್ಲಿ 9 ಜನ ತಗೊಂಡಿದ್ದಾರೆ, ಮತ್ತೊಂದು ಆಗ ಹೇಳಿದಾಗೆ NLM EDP ಈಗಾಗಲೇ 4 ಜನ ಇದನ್ನು ಮಾಡ್ತಾ ಇದ್ದಾರೆ. ಸರಿ, ದೊಡ್ಡ ರೀತಿಯ ಉದ್ದಿಮೆಗಳ ಜೊತೆಗೆ ನಮ್ಮ ರೈತರು ಅಥವಾ ಹಳ್ಳಿಯ ಪ್ರದೇಶದ ಜನರು ಅಭಿವೃದ್ಧಿ ಹೊಂದಬೇಕು ಅಂತ ಹೇಳಿದರೆ ಚಿಕ್ಕ ಚಿಕ್ಕ ಉದ್ಯಮಗಳು, ಗೃಹ ಕೈಗಾರಿಕೆಗಳು, ಹೊಸ ಹೊಸ ಯೋಜನೆಗಳು ಬೇಕಾಗಿ. ನೀವು ಈಗಾಗಲೇ ಹೇಳಿದರೆ ಯಾವುದಾದ್ರೂ ಒಂದು ವಸ್ತುವನ್ನು ನಾವು ಹೆಚ್ಚಿನ ರೀತಿಯಲ್ಲಿ ಅದನ್ನೇ ಮಾರಿದರೆ ಸಾಕಾಗುವುದಿಲ್ಲ, ಅದನ್ನು ಮೌಲ್ಯವರ್ಧನೆ ಮಾಡಿ ಮಾರಿದರೆ ಒಳ್ಳೆಯದು. ಈ ಮೌಲ್ಯವರ್ಧನೆ ಮಾಡಿ ಮಾಡುವಂತಹ ಘಟಕಗಳಿಗೆ ಉತ್ಪಾದನೆ ಮತ್ತು ಘಟಕಗಳನ್ನು ಮಾಡುವುದು ಮತ್ತು ಯಾವ ರೀತಿಯಲ್ಲಿ ಅವರು ಮುಂದುವರಿಬೇಕು ಅನ್ನೋದ್ರ ಬಗ್ಗೆ ತರಬೇತಿಗಳನ್ನು ಇಂಥದ್ದೇನಾದರೂ ನೀವು ನೀಡುವಂಥ ಕಾರ್ಯಕ್ರಮಗಳಿದ್ದಾವ? ಖಂಡಿತ. ಈ ಒಂದು ಪ್ರಧಾನಮಂತ್ರಿಯ ಅತಿ ಸಣ್ಣ ಉದ್ಯಮಗಳ ಇದು ಫಾರ್ಮಲೈಸೇಷನ್ ಅಂತ ಹೇಳಿದರೆ, ಈಗ ಹಳ್ಳಿಯಲ್ಲಿ ಒಬ್ಬರು ಮಜ್ಜಿಗೆಯನ್ನು ಈಗಾಗಲೇ ಮಾಡ್ತಾ ಇರ್ತಾರೆ, ಅವರು ಬ್ರ್ಯಾಂಡಿಂಗ್ ಮಾಡಿರೋದಿಲ್ಲ, ಈಗಾಗಲೇ ಅವರು ಮಜ್ಜಿಗೆ ಪ್ಯಾಕೆಟ್ ಮಾಡಿ ಅವರು ಮಾರಾಟ ಮಾಡ್ತಾ ಇರ್ತಾರೆ, ಕೆಲವರು ತುಪ್ಪ ಮಾಡಿ ಮಾರಾಟ ಮಾಡ್ತಾ ಇರ್ತಾರೆ, ಅಂದರೆ ಅದಕ್ಕೆ ಬ್ರ್ಯಾಂಡಿಂಗ್ ಅಂತ ಇರೋದಿಲ್ಲ. ಅದಕ್ಕೋಸ್ಕರ ಈ ಒಂದು ಏನು ಆ ಸ್ಕೀಮ್ನಲ್ಲಿ PMFME ಸ್ಕೀಮಲ್ಲಿ ನಾವು ಅದನ್ನು ಮಾಡಲಿಕ್ಕೆ ಬ್ರ್ಯಾಂಡಿಂಗ್ ಮಾಡಿ ಮಾರಾಟ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡ್ತೇವೆ. ಹಾಗೆ ಯಂತ್ರೋಪಕರಣಗಳ ಖರೀದಿಯೂ ಕೂಡ ಅದರಲ್ಲಿ ಅವಕಾಶ ಇದೆ. ಇದಕ್ಕೆ ನಾವು ಈ ಒಂದು ಸ್ಕೀಮಿಗೆ ನಾವು ರಿಸೋರ್ಸ್ ಪರ್ಸನ್ ಅಂತ ಹೇಳಿ, ನಾವು ಜಿಲ್ಲೆಯಲ್ಲಿ ಈಗಾಗಲೇ 3 ಜನ ರಿಸೋರ್ಸ್ ಪರ್ಸನ್ ಇದ್ದಾರೆ. ಇವರು ಅವರಿಗೆ ಸಂಪೂರ್ಣವಾದ ತರಬೇತಿ ಮತ್ತು ಈ ಒಂದು ಘಟಕವನ್ನು ಯಾವ ಥರ ಮಾಡಬೇಕು ಅದನ್ನು ಅವರು ಸಂಪೂರ್ಣ ಮಾರ್ಗದರ್ಶನ ಕೂಡ ಅವರು ಕೊಡ್ತಾರೆ. ಈ ರಿಸೋರ್ಸ್ ಪರ್ಸನ್ ಮುಖಾಂತರ ಈ ಫಲಾನುಭವಿಗಳು ಇದರ ಸಂಪೂರ್ಣ ಪ್ರಯೋಜನ ಪಡಲಿಕ್ಕೆ ಸಾಧ್ಯ ಉಂಟು. ಮತ್ತು ಇಲಾಖೆಯು ಕೂಡ ಕೆಲವು ಬಾರಿ ನಾವು ಸೆನ್ಸಿಟೈಸೇಷನ್ ಪ್ರೋಗ್ರಾಮ್ ಅಂತ ಮಾಡ್ತೇವೆ, ಅಂದರೆ ನಮ್ಮ ಈ ರೈತರಿಗೆ ಈ ಬಗ್ಗೆ ತರಬೇತಿಯನ್ನು ಕೂಡ ನಾವು ಹಮ್ಮಿಕೊಳ್ತಾ ಇದ್ದೇವೆ. ಇದರ ಜೊತೆಗೆ ಹಳ್ಳಿಯ ಒಂದು ಚಿಕ್ಕ ಚಿಕ್ಕ ಒಂದು ಘಟಕಗಳನ್ನು, ಮನೆಗಳನ್ನು ಇದಕ್ಕೆ ತಲುಪುವಂತಹ ನಿಟ್ಟಿನಲ್ಲಿ ಇಲಾಖೆ ಪಶು ಸಖಿ ಇವರನ್ನು ಕೂಡ ಮಾಡಿಕೊಂಡು ಅದರ ಬಗ್ಗೆ ಕೂಡ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಅಂತ ಹೇಳಿ ನಾವು ಬೇರೆ ಬೇರೆ ಕಡೆ ಮಾಧ್ಯಮಗಳಲ್ಲಿ ಓದಿದ್ದೇವೆ. ಈ ಪಶುಸಖಿಯರು ಮುಖ್ಯವಾಗಿ ಇಲಾಖೆಗೆ ಯಾವ ರೀತಿಯಲ್ಲಿ ನೆರವಾಗ್ತಾರೆ? ಈ ಪಶುಸಖಿಯರು ಈಗಾಗಲೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 1 ವರ್ಷಗಳಿಂದ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಪಶುಸಖಿಯರು ಅಂದರೆ ಪಶು ಸಂಜೀವಿನಿ ಒಕ್ಕೂಟ ಅಂತ ಇದೆ. ಈ ಸಂಜೀವಿನಿ ಒಕ್ಕೂಟದ ಸದಸ್ಯರು ಯಾರಿಗೆ ಈ ಒಂದು ಇದರಲ್ಲಿ ಆಸಕ್ತಿ ಇದೆ ನಮ್ಮ ಇಲಾಖೆಯಲ್ಲಿ, ಅಂಥವರನ್ನು ನಾವು 1 ಗ್ರಾಮ ಪಂಚಾಯತಿಗೆ ಒಬ್ಬರನ್ನು ಆಯ್ಕೆ ಮಾಡಿಕೊಳ್ತೇವೆ. ಇವರು NRLM ಘಟಕದಿಂದ ಬಂದಿರ್ತಾರೆ. ಅವರು ಒಬ್ಬರು 1 ಗ್ರಾಮ ಪಂಚಾಯತ್ನಲ್ಲಿ ನಾವು ಆಯ್ಕೆ ಮಾಡಿ ಅವರಿಗೆ 3 ವಾರಗಳ ಸತತ ತರಬೇತಿಯನ್ನು ನಾವು ಕೊಡ್ತೇವೆ. ಇದರಲ್ಲಿ ಕೊಡುವಂಥ ತರಬೇತಿಯಲ್ಲಿ ನಮ್ಮ ರೈತರಿಗೆ ಇಲಾಖೆಯಿಂದ ಏನು ಮಾಹಿತಿಯನ್ನು ಅವರು ರೈತರಿಗೆ ಕೊಡಬೇಕು, ಜಾನುವಾರುಗಳು ಸಾಕಣೆ ಇರಬಹುದು, ಇಲಾಖೆ ಯೋಜನೆಗಳಿರ್ಬೋದು, ಮತ್ತು ಈ ಏನು ಮುನ್ನೆಚ್ಚರಿಕೆ ಎಲ್ಲ ಏನು ಕಾರ್ಯಕ್ರಮಗಳಿದ್ದಾವೆ, ಲಸಿಕಾ ಕಾರ್ಯಕ್ರಮಗಳಿರ್ಬೋದು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ನಾವು ಅವರಿಗೆ 3 ವಾರದ ತರಬೇತಿಯಲ್ಲಿ ಇದನ್ನು ನೀಡಿದ್ದೇವೆ. ಈಗಾಗಲೇ ಈ 3 ವಾರ ತರಬೇತಿ ಪಡೆದು ಅವರು ಏನು ಮಾಡ್ತಾ ಇದ್ದಾರೆ ಅಂತೇಳಿ ಇಲಾಖೆ ಮತ್ತು ರೈತರ ಒಂದು ಕೊಂಡಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಇಲಾಖೆಗೆ ಅದು ಬಹುದೊಡ್ಡ ಆಸ್ತಿಯಾಗಿ ಅವರು ಬೆಳೆದಿದ್ದಾರೆ. ಯಾಕಂತ ಹೇಳಿದರೆ ಮೊದಲೇ ತಿಳಿಸಿದಾಗೆ ನಮ್ಮ ಇಲಾಖೆಯಲ್ಲಿ ಸಿಬ್ಬಂದಿ ಕೊರತೆ ಇದೆ, ನಮಗೆ ಪ್ರತಿ ರೈತರನ್ನು ತಲುಪಲಿಕ್ಕೆ ಆಗ್ತಾ ಇಲ್ಲ. ಆದರೆ ಇವತ್ತು ಈ ಪಶುಸಖಿಯರ ಮುಖಾಂತರ ಇಲಾಖೆ ಪ್ರತಿಯೊಂದು ರೈತರನ್ನು ನಾವು ತಲುಪ್ತಾ ಇದ್ದೇವೆ. ಪ್ರತಿ ನಮ್ಮ ಏನೇ ಕಾರ್ಯಕ್ರಮಗಳಿದ್ದರೆ ಈ ಪಶುಸಖಿಯರು ಆ ಒಂದು ರೈತರಿಗೆ ಅವರ ಒಂದು ವಾಟ್ಸ್ಆ್ಯಪ್ ಗ್ರೂಪ್ ಮುಖಾಂತರ ಇರ್ಬೋದು ಅಥವಾ ಅವರು ಹಳ್ಳಿಯಲ್ಲಿ ಮನೆ ಮನೆಗೆ ಹೋಗಿ ಈ ಮಾಹಿತಿಯನ್ನು ಅವರು ಕೊಡ್ತಾ ಇದ್ದಾರೆ. ಈಗ ನಾವು ಇಲಾಖೆ ಇನ್ನೂ ಕೂಡ 1 ಹೆಜ್ಜೆ ಮುಂದೆ ಹೋಗಿ ಅವರಿಗೆ ಕೃತಕ ಗರ್ಭಧಾರಣೆ ಮತ್ತು ಪ್ರಥಮ ಚಿಕಿತ್ಸೆ ಮತ್ತು ಲಸಿಕೆ ಮಾಡುವುದು ಇದು ಹೇಗಂತ ನಾವು ಒಂದು ಟ್ರೈನಿಂಗ್ ಮೈತ್ರಿ ತರಬೇತಿ ಅಂತ ಒಂದು ಕೊಡ್ತಾ ಇದ್ದೇವೆ. ಈಗಾಗಲೇ ಸುಳ್ಯದಲ್ಲಿ 1 ತಿಂಗಳ ಕಾಲ ನಡೀತಾ ಇದೆ. ಇದರಲ್ಲಿ ಪಶುಸಖಿಯರಿಗೆ ನಾವು ಆಯ್ಕೆ ಮಾಡಿದ್ದೇವೆ. ಯಾಕಂತ ಹೇಳಿದರೆ ಈಗಾಗಲೇ ಅವರು ನಮ್ಮ ಆಸ್ತಿಯಾಗಿದ್ದಾರೆ. ಅವರನ್ನು ಇನ್ನೂ ಕೂಡ ಆ ಒಂದು ಊರಿನಲ್ಲಿ ಈ ಒಂದು ನಮ್ಮ ಇಲಾಖೆಯ ಕೆಲವು ಕಾರ್ಯಕ್ರಮಗಳನ್ನು ಇನ್ನೂ ಯಶಸ್ವಿಯಾಗಿ ಪರಿಣಾಮಕಾರಿ ಅನುಷ್ಠಾನ ಮಾಡಲಿಕ್ಕೆ ಅವರಿಗೆ ನಾವು ಹೆಚ್ಚಿನ ತರಬೇತಿಯನ್ನು ಕೊಡ್ತಾ ಇದ್ದೇವೆ. ನೀವು ಈಗಾಗಲೇ ಹೇಳಿದ್ರಿ ವಾಟ್ಸಪ್ ಗ್ರೂಪ್ ಅನ್ನುವಂಥ ಒಂದು ಶಬ್ದ, ತಂತ್ರಜ್ಞಾನ ಅನ್ನುವಂಥದ್ದು ಈಗ ಬಹಳ ಬೇಗ ಬೇಗವಾಗಿ ಓಡ್ತಾ ಉಂಟು. ಇಂಥ ಸಂದರ್ಭದಲ್ಲಿ ಇಲಾಖೆ ಈ ತಂತ್ರಜ್ಞಾನವನ್ನು ಈ ಪಶು ಸಂಗೋಪನೆಯಲ್ಲಿ, ಪಶುಪಾಲನೆಯಲ್ಲಿ, ಪಶು ವೈದ್ಯಕೀಯದಲ್ಲಿ ಯಾವ ರೀತಿ ಉಪಯೋಗಿಸ್ತಾ ಇದೆ? ನಾವು ನಮ್ಮ ಇಲಾಖೆಯ ಯೋಜನೆಗಳಿರ್ಬೋದು, ಈ ಉದಾಹರಣೆಗೆ ಯಾವುದೇ ಹೊಸ ಯೋಜನೆಗಳು ಬಂದಾಗ ನಾವು ಈ ಮಾಹಿತಿ ಈ ವಾಟ್ಸ್ಆ್ಯಪ್ ಈ ಪಶುಸಖಿಯರ ಮುಖಾಂತರ ರೈತರಿಗೆ ವಾಟ್ಸ್ಆ್ಯಪ್ ಮುಖಾಂತರ ಅವರಿಗೆ ಅಂದರೆ ಮಾಧ್ಯಮದ ಮುಖಾಂತರ ಅವರಿಗೆ ಮಾಹಿತಿಯನ್ನು ಒಂದು ಕೊಡ್ತೇವೆ. ಇನ್ನೊಂದು ನಾವು ಲಸಿಕೆ, ಉದಾಹರಣೆಗೆ ನಮ್ಮ ಇಲಾಖೆಯಲ್ಲಿ ನಿರಂತರವಾಗಿ ಲಸಿಕೆ ಆಗ್ತಾ ಇರ್ತದೆ. ಕಾಲುಬಾಯಿ ಜ್ವರ ಲಸಿಕೆ ಇರ್ಬೋದು, ಗಂಟಲು ರೋಗ ಚರ್ಮಗಂಟು ರೋಗ ಇರ್ಬೋದು, ಗಂಟಲು ರೋಗ ಇದೆ, ಹಾಗೆ ನಾವು ಬ್ರುಸಲ್ಲ ಕಂದು ರೋಗ ಲಸಿಕೆ ಇದೆ, ಮತ್ತು ಹಂದಿಗಳಿಗೆ ಕ್ಲಾಸಿಕಲ್ ಸ್ವೈನ್ ಫೀವರ್ ಅಂತ ಲಸಿಕೆ ಇದೆ, ಕುರಿಗಳಿಗೆ PPR ಲಸಿಕೆ ಇದೆ. ಈ 10 ಹಲವಾರು ಲಸಿಕೆ ಕಾರ್ಯಕ್ರಮ ಇರುವಾಗ ನಾವು ಪ್ರತಿ ಬಾರಿ ರೈತರನ್ನು ನಮಗೆ ನೇರವಾಗಿ ಸಂಪರ್ಕ ಮಾಡಿ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಈ ವಾಟ್ಸ್ಆ್ಯಪ್ನ ಮುಖಾಂತರ ಇಂಥ ದಿವಸ ನಿಮ್ಮ ಊರಿಗೆ ಈ ಲಸಿಕೆ ಹಾಕಲಿಕ್ಕೆ ಬರ್ತಾರೆ, ಯಾರೂ ಕೂಡ ಜಾನುವಾರುಗಳನ್ನು ಹೊರಗಡೆ ಬಿಡಬಾರ್ದು, ಮನೆಯಲ್ಲಿ ಇಟ್ಕೊಳ್ಬೇಕಂತ ನಾವು ಮಾಹಿತಿಯನ್ನು ಕೊಡ್ತೇವೆ. ಹಾಗೆ ಮತ್ತೆ ನಮ್ಮ ಇಲಾಖೆಯನ್ನು ಹೇಳಿದ ಹಾಗೆ ನಮ್ಮಲ್ಲಿ ಹೊಸ ಹೊಸ ತಂತ್ರಜ್ಞಾನ ಇರ್ತದೆ, ಅದನ್ನು ಕೂಡ ಈ ಒಂದು ವಾಟ್ಸ್ಆ್ಯಪ್ ಈ ಸೋಷಿಯಲ್ ಮೀಡಿಯಾ ಮುಖಾಂತರ ನಾವು ರೈತರನ್ನು ತಲುಪಲಿಕ್ಕೆ ಭಾಳಷ್ಟು ಸಹಕಾರಿ ಆಗ್ತಾ ಇದೆ. ಈ ಹಿಂದೆ ನಮಗೆ ಭಾಳ ಕಷ್ಟ ಆಗ್ತಿತ್ತು, ಇವತ್ತು ಬರೀ ಒಂದು ಕೆಲವೇ ನಿಮಿಷಗಳಲ್ಲಿ ನಾವು ರೈತರನ್ನು ಈ ಒಂದು ತಂತ್ರಜ್ಞಾನದ ಸಹಾಯದಿಂದ ನಾವು ಮುಟ್ತಾ ಇದ್ದೇವೆ. ಇತ್ತೀಚಿನ ಕೆಲವು ವರ್ಷಗಳಿಂದ FPO ಅಥವಾ ಫಾರ್ಮ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಅನ್ನುವಂಥ ಸಂಸ್ಥೆಗಳು ತುಂಬ ಪ್ರಬಲವಾಗಿ ನಮ್ಮ ಇಡೀ ಭಾರತದಾದ್ಯಂತ ಕೆಲಸ ಮಾಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಈ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಸುತ್ತಮುತ್ತಲಲ್ಲಿ ಯಾವುದಾದ್ರೂ ಕೂಡ FPOಗಳು ಕೆಲಸ ಮಾಡ್ತಾ ಇದ್ದಾವ? ನಮ್ಮ ಇಲಾಖೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಾವು ಹೇಳಿದ ಹಾಗೆ ಹಂದಿ ಉದ್ಯಮ ಸ್ವಲ್ಪ ಚೆನ್ನಾಗಿ ನಡೀತಾ ಇದೆ. ಈ ಹಂದಿ ಸಾಕಣೆದಾರರ ಒಂದು FPO ನಮ್ಮ ಜಿಲ್ಲೆಯಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಇದರಲ್ಲಿ ಈಗಾಗಲೇ 465 ಜನ ರೈತರು ನೋಂದಣಿ ಮಾಡಿಸ್ಕೊಂಡಿದ್ದಾರೆ. 465 ಜನರ ಸಂಘ ಈಗಾಗಲೇ ಕಳೆದ 2 ವರ್ಷಗಳಿಂದ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅಸ್ತಿತ್ವದಲ್ಲಿದೆ. ಹಾಗೆಯೇ ಅವರು ಎಲ್ಲ ಒಂದು ಷೇರುದಾರರಿಗೆ ಅವರಿಗೆ ಡಿವಿಡೆಂಡ್ ಕೂಡ ಕೊಡ್ತಾ ಇದ್ದಾರೆ, ಮತ್ತು ಅವರ ಮೂಲಕ ಕೂಡ ನಾವು ನಮ್ಮ ರೈತರಿಗೆ ಈ ಕೆಲವೊಂದು ಲಸಿಕಾ ಕಾರ್ಯಕ್ರಮಗಳ ಬಗ್ಗೆ ಅಥವಾ ಲಸಿಕೆ ಸರಬರಾಜು ಮಾಡುವ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇರ್ತೇವೆ. ಅವರು ಕೂಡ ಈಗಾಗಲೇ ಮಂಗಳೂರಿನಲ್ಲಿ ಒಂದು ಔಟ್ಲೆಟ್ ಅಂದರೆ ಈ ಮಾಂಸವನ್ನು ಮಾರಾಟ ಮಾಡುವ ಮಳಿಗೆಯನ್ನು ಕೂಡ ಅವರು ತೆರೆದಿದ್ದಾರೆ. ಅವರ ಒಂದು ಸದಸ್ಯರ ಏನು ಹಂದಿಗಳನ್ನು ಖರೀದಿಸಿ ಅದನ್ನು ರೆಡಿ ಟು ಈಟ್ ಮಾಂಸವನ್ನು ಪ್ಯಾಕೆಟ್ ಮಾಡಿ ಅದನ್ನು ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಹಾಗೆ ಬಂಟ್ವಾಳದಲ್ಲಿ ಕೂಡ ಅವರು ಈಗಾಗಲೇ ಒಂದು ಶಾಪನ್ನು ಅವರು ಮಾಡಿದ್ದಾರೆ. ಇನ್ನು ಪ್ರತಿ ತಾಲೂಕಿನಲ್ಲಿಯೂ ಕೂಡ ಒಂದೊಂದು ಶಾಪನ್ನು ಮಾಡೋ ಔಟ್ಲೆಟ್ ಮಾಡುವಂಥ ಒಂದು ಯೋಜನೆ ಅವರು ಹಾಕ್ಕೊಂಡಿದ್ದಾರೆ. ಸರ್ಕಾರ ಕೂಡ ಇದಕ್ಕೆ 3 ವರ್ಷ ನಿರಂತರವಾಗಿ ಅವರಿಗೆ ಆರ್ಥಿಕ ಸಹಾಯವನ್ನು ಕೂಡ ಕೊಡ್ತಾ ಇದ್ದೆ. ಈಗ ಬೇಸಿಗೆಯ ಕಾಲ ಬಂದಿದೆ. ಬೇಸಿಗೆ ಕಾಲ ಬಂದಿದೆ ಅಂತ ಹೇಳಿದ್ರೆ ಮನುಷ್ಯರಿಗೆಲ್ಲ ಒಂಥರ ಭಯಂಕರ ಕಷ್ಟ ಅಂತ ಹೇಳುವಂಥ ಮಾತು ಹೇಳ್ತಾ ಇದ್ದೇವೆ. ಆದರೆ ಜಾನುವಾರುಗಳಿಗೆ ಅದನ್ನು ಹೇಳಲಿಕ್ಕೆ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಜಾನುವಾರುಗಳಿಗೆ ಈ ಕಾಲದಲ್ಲಿ ಯಾವ ರೀತಿಯ ಒಂದು ಆರೈಕೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಇಲಾಖೆ ಒಂದು ಸಲಹೆಗಳನ್ನು ಕೊಡ್ತದೆ? ಜಾನುವಾರುಗಳಿಗೆ ಕೂಡ ಈ ಬೇಸಿಗೆ ಅನ್ನೋದು ಭಾಳ ಕಷ್ಟಕರ. ಯಾಕಂತ ಹೇಳಿದರೆ ತಾವು ಹೇಳಿದಿರಿ, ನಮಗೆ ಹೇಳಲಿಕ್ಕೆ ಆಗುತ್ತೆ, ಅವರಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಅವರು ಹೇಳಲಿಕ್ಕೆ ಆಗದಿದ್ದರೂ ಕೂಡ ನಾವು ಅದನ್ನು ನಿವಾರಣೆ ಮಾಡುವಂಥ ಕ್ರಮಗಳನ್ನು ನಾವು ವಹಿಸಲೇಬೇಕಾಗತ್ತೆ. ಭಾಳ ಉಷ್ಣತೆ ಜಾಸ್ತಿ ಇರುವ ಸಂದರ್ಭದಲ್ಲಿ ನಾವು ರೈತರಿಗೆ ಕೊಡುವ ಏನು ಒಂದು ಸಲಹೆ ಏನಂದರೆ, ಬೆಳಿಗ್ಗೆ ಮತ್ತು ಸಂಜೆ ಹೊತ್ತಿನಲ್ಲಿ ಮಾತ್ರ ಹೊರಗಡೆ ಬಿಡಬೇಕು. 10 ಗಂಟೆ ಬಳಿಕ ಅವುಗಳನ್ನು ಹೊರಗಡೆ ಕಟ್ಟಿ ಹಾಕಬಾರದು. ಕಟ್ಟಿ ಹಾಕಿದರೂ ಕೂಡ ನೆರಳಿನಲ್ಲಿ ಕಟ್ಟಬೇಕು. ಆಮೇಲೆ ದಿನಕ್ಕೆ ಕನಿಷ್ಠ ಈ ಬಿಸಿಲಿನ ಸಮಯದಲ್ಲಿ 1 ಗಂಟೆಗೆ ಒಮ್ಮೆ ಅವುಗಳ ಮೇಲೆ ನೀರನ್ನು ನಾವು ಸಿಂಪಡಣೆ ಮಾಡಲೇಬೇಕು. ಆವಾಗ ಅವರಿಗೆ ಈ ಉಷ್ಣತೆಯ ಒಂದು ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಮತ್ತು ಯಥೇಚ್ಛವಾಗಿ ಅವರಿಗೆ ನೀರನ್ನು ಕೊಡಬೇಕು. ಬೇಸಿಗೆ ಸಮಯದಲ್ಲಿ ತಣ್ಣನೆ ನೀರನ್ನು ಅವುಗಳಿಗೆ ಯಾವತ್ತೂ ಅವುಗಳ ಎದುರು ಅಂದರೆ ಅವುಗಳಿಗೆ ಸಿಗುವಂಥ ಒಂದು ಜಾಗದಲ್ಲಿ ಇಡಬೇಕು. ಇನ್ನು ನಾವು ಹಟ್ಟಿಯ ಛಾವಣಿಯ ಮೇಲೆ ಈ ಒಣ ಹುಲ್ಲನ್ನು ಹಾಕಿ ಅದಕ್ಕೆ ಸ್ಪ್ರಿಂಕ್ಲರನ್ನು ಹಾಕಿ ಅದು ಕೂಡ ತಂಪು ಮಾಡಲಿಕ್ಕೆ ಆಗ್ತದೆ. ಇನ್ನು ನಾವು ಹೆಚ್ಚಾಗಿ ನಮ್ಮಲ್ಲಿ ಕೋಳಿಗಳು, ಇದು ಈ ಉಷ್ಣತೆಯ ತಡ್ಕೊಳ್ಳಿಕ್ಕಾಗದೆ ಭಾಳಷ್ಟು ಪ್ರಮಾಣದಲ್ಲಿ ಸಾವನ್ನಪ್ತಾ ಇದೆ. ಇದಕ್ಕೂ ಕೂಡ ನಾವು ಏನು ಮಾಡಬೇಕಂತ ಹೇಳಿದರೆ, ಅಧಿಕ ಫ್ಯಾನ್ಗಳು, ಏರ್ ಕೂಲರ್ಸ್ ಅಂತ ಹೇಳ್ತೇವೆ ಫ್ಯಾನ್ಗಳು, ಅಥವಾ ನಾನು ಹೇಳಿದಾಗೆ ಈ ಮೇಲ್ಗಡೆ ಸ್ಪ್ರಿಂಕ್ಲರ್ ಛಾವಣಿಗೆ ಸ್ಪ್ರಿಂಕ್ಲರ್ ಸಿಂಪಡಣೆ ಮಾಡುವಂಥದ್ದು, ಮತ್ತು ಗಾಳಿ ಬೆಳಕು ಯಥೇಚ್ಛವಾಗಿ ಏನಾದರೂ ಅಡೆತಡೆಗಳಿದ್ದರೆ ಅವುಗಳನ್ನು ತೆಗೆದು ಗಾಳಿ ಬೆಳಕು ಯಥೇಚ್ಛವಾಗಿ ಸಿಗುವಂತೆ ನೋಡಿಕೊಳ್ಬೇಕು. ಹಾಗೆ ಅವುಗಳಿಗೂ ಕೂಡ ನಾವು ನೀರನ್ನು ಕಾಲಕಾಲಕ್ಕೆ ಕೊಡಬೇಕಾಗತ್ತೆ. ಹಾಗೆ ನಾವು ಈ ಒಂದು ಏನು ಈ ಬಿಸಿಲಿನ ಒತ್ತಡದಲ್ಲಿ ಹೆಚ್ಚಾಗಿ ಅವುಗಳಿಗೆ ನಾವು ವೈಟಮಿನ್ ಸಪ್ಲಿಮೆಂಟನ್ನು ಕೊಡಬೇಕು. ಹಾಗೆ ಆ ಪಶು ಆಹಾರವನ್ನು ಕೂಡ ಈ ಬಿಸಿಲಿನ ಸಮಯದಲ್ಲಿ ಕೊಡಬಾರ್ದು, ಅಂದರೆ ಬೆಳಿಗ್ಗೆ ಅಥವಾ ಸಂಜೆ ಹೊತ್ತಿಗೆ ನಾವು ಆಹಾರವನ್ನು ಕೊಡಬೇಕು. ಹಾಗೆ ಮತ್ತು ಅವುಗಳಿಗಿನ ಕೋಳಿಗಳಿಗೂ ಕೂಡ ನಾನು ಹೇಳಿದಾಗೆ ಈ ವೈಟಮಿನ್ಸ್ ಇದನ್ನು ನಾವು ಕೊಡಬೇಕು. ಮತ್ತು ಜಂತುನಾಶಕ ಔಷಧಿ ಇವು, ಯಾಕಂದರೆ ಒಳಪರೋಪಕಾರಿ ಜೀವಿ ಮತ್ತು ಹೊರಪರೋಪಕಾರಿ ಜೀವಿ ಇವೆರಡೂ ಕೂಡ ಈ ಬಿಸಿಲಿನ ಸಮಯದಲ್ಲಿ ಜಾಸ್ತಿ ಇರ್ತದೆ. ಹಾಗಾಗಿ ಅವುಗಳಿಗೂ ಕೂಡ ಸೂಕ್ತ ಚಿಕಿತ್ಸೆಯನ್ನು ನಾವು ಕೊಡಬೇಕಾಗತ್ತೆ. ಈಗ ಮನುಷ್ಯರಿಗೆ ಸನ್ಸ್ಟ್ರೋಕ್ ಅಂತ ಹೇಳಿ ಆಗ್ತದೆ, ಭಯಂಕರ ಬಿಸಿಲಿನ ಸಂದರ್ಭದಲ್ಲಿ ಅದು ಮಾರಣಾಂತಿಕ ಕೂಡ ಆಗ್ಬೋದು. ಹಾಗೆ ಪಶುಗಳಿಗೂ ಕೂಡ ಇದು ತೊಂದರೆಗಳನ್ನು ತುಂಬ ಕೊಡ್ತದೆ ಹೇಗೆ ಅಂತ? ಖಂಡಿತ, ಈ ಸನ್ಸ್ಟ್ರೋಕ್ ಅನ್ನೋದು ನಾವು ಸಾಕುಪ್ರಾಣಿಗಳಲ್ಲಿ ಖಂಡಿತ ನಾವು ಕಾಣ್ತಾ ಇದ್ದೇವೆ. ಹೆಚ್ಚಾಗಿ ನಾಯಿಗಳು ಈ ಸನ್ಸ್ಟ್ರೋಕಿಂದ ಸಾವನ್ನಪ್ಪುವ ಸಾಧ್ಯತೆಗಳು ಕೂಡ ಇರ್ತದೆ. ಇನ್ನು ಜಾನುವಾರುಗಳು ಕೂಡ ಇದಕ್ಕೆ ಹೊರತಾಗಿಲ್ಲ, ಅವುಗಳು ಕೂಡ. ಅದಕ್ಕೆ ನಾವು ಈ ಸನ್ಸ್ಟ್ರೋಕ್ ಆಗದ ರೀತಿಯಲ್ಲಿ ಅವುಗಳನ್ನು ಕಾಪಾಡಬೇಕು. ಅದಕ್ಕೆ ಬಿಸಿಲಿನ ಸಮಯದಲ್ಲಿ ನಾವು ಹೊರಗಡೆ ಅವುಗಳನ್ನು ಕಟ್ಟಲೇಬಾರ್ದು. ಈಗ ನೀರು ಕೊಡಬೇಕಾದಂಥ ಪ್ರಮಾಣದಲ್ಲಿ ಏನಾದರೂ ಕೂಡ ಹೆಚ್ಚು ಕಮ್ಮಿ ಇದೆಯಾ? ಹೆಚ್ಚಾಗಿ ನಾವು ಅದಕ್ಕೆ ಆ್ಯಡ್ ಲಿಬ್ ಅಂತ ಹೇಳ್ತೇವೆ, ಅಂದರೆ ಅದಕ್ಕೆ ಲಿಮಿಟ್ ಇಲ್ಲ. ನೀರು ಎಷ್ಟು ಕುಡಿದ್ರೂ ಅಷ್ಟು ಒಳ್ಳೆಯದು. ಅದಕ್ಕೆ ದಿನಕ್ಕೆ ನಾವು 60-100 ಲೀಟ್ರ್ವರೆಗೂ ನಾವು ನೀರನ್ನು ಕೊಡಿ ಅಂತ ಹೇಳ್ತೇವೆ. ಸೊ ನೀರಿನ ಪ್ರಮಾಣದಲ್ಲಿ ಇಂತಿಷ್ಟೇ ಕೊಡಬೇಕನ್ನೋ ಯಾವ ಕಾನೂನು ಕೂಡ ಇಲ್ಲ. ಹೆಚ್ಚು ನೀರು ಕುಡಿದವರಿಗೆ ಕಾಯಿಲೆಗಳು ಕಡಿಮೆ ಅನ್ನೋ ಹಾಗೆ ನೀರನ್ನು ಯಥೇಚ್ಛವಾಗಿ ಕೊಟ್ಟಾಗ ನಮ್ಮ ದೇಹದಲ್ಲಿ ನಿರ್ಜಲೀಕರಣ ಕಡಿಮೆ ಆಗ್ತದೆ. ಒಳ್ಳೆಯದು ಡಾಕ್ಟರ್ ಅರುಣ್ ಕುಮಾರ್ ಶೆಟ್ಟಿ ಅವರೇ, ಮುಖ್ಯವಾಗಿ ನಿಮ್ಮ ಇಲಾಖೆಯ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಮತ್ತು ಈ ಸಂದರ್ಭದಲ್ಲಿ ಇಲಾಖೆ ಕೈಗೊಳ್ತಾ ಇರುವಂತಹ ಬೇರೆ ಬೇರೆ ಕೆಲಸಗಳನ್ನು ವಿವರಿಸಿದ್ದೀರಿ. ಇಲ್ಲಿವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ತೆ. ಇದುವರೆಗೆ ಪಶುಪಾಲನಾ ಹಾಗೂ ಪಶುವೈದ್ಯಕೀಯ ಇಲಾಖೆಯ ಕಾರ್ಯಚಟುವಟಿಕೆಗಳ ಕುರಿತು ದಕ್ಷಿಣ ಕನ್ನಡ ಜಿಲ್ಲೆಯ ಪಶುಪಾಲನಾ ಹಾಗೂ ಪಶುವೈದ್ಯಕೀಯ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಅರುಣ್ ಕುಮಾರ್ ಶೆಟ್ಟಿ ಎನ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೂರ್ಯನಾರಾಯಣ ಭಟ್ ಪಿಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್, ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ. ಕರ್ನಾಟಕದ

ಭಕ್ತಿರಸವೆಂಬ